ನಿನ್ನೆಂದು ನಿನ್ನನು ಅಗಲಿ ವಿಜಯ ನಾರಸಿಂಹ ಅವರು ಬರೆದಿರುವ ಬೆಸುಗೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್, ಗೀತೆನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಳೆನಲ್ಲೇ, ಪ್ರೇಮಿಗೆ ಓರ್ವಳೆನಲ್ಲೇ. ಮಧುಮಯ ಯೌವನ ಮೈ ಮನ ತುಂಬಿ ಮೆರೆದಿ ಹವಸಂತ ಕಾಲ, ತೀರದ ಆಸೆಯ ಆರದ ಗುರಿಯ ವಿರಹಿಗೆ ತಂದಿಹ ಕಾಲ, ವಿರಹಿಗೆ ತಂದಿಹ ಕಾಲ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ, ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ. ಬಳ್ಳಿಯು ಹೆಮ್ಮರ ಆಸರೆ ಕೋರಿ ತೋಳನು ಬಳಸುವ ಕಾಲ, ತೋಳನು ಬಳಸುವ ಕಾಲ. ಹಾಸನ ಎಫ್ಎಂನಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅಪರಿಚಿತ ಚಿತ್ರದ ಗೀತೆಯನ್ನು.